ಆಟ ಸೀತದ ಹಿಮ ವೆಟನವಾದ ಸಿಂಹಳ ಅಮತಕದ ಮಿತಿ ಮತ ನೇವಾಗೆದ ಕ್ಯಾಮ ಅಮುತು ಇದ ಬಾವತ್ ಅಮತ ಹೀರೋ ಟಿವಿ ಲಂಕಾವಟ ಆವಮ ಅತ್ತೆಕ ಅಲ್ಲಂ ಯಮು ಅಪಿ ಡ್ರಿಂಕೊಮಲಿ ಅತಿ ವೆನಕಂ ನೊಯಾಟ ಹದಲಾದೆನ್ನಂ ಅತ್ತದ ಸರಜಾತಿ ಯಾಲಟ ಕಿಹಿಲ್ಲ ತುರುಳುವೆಲಾ ಅಪಿ ಬಲಮುದ ಕ್ಯಾಲೇ ಅಲಿ ಇಹಿ ರಸ್ನೆಟ ಒಯಾಟ ಇಂಡವ ಬೆರಿನಂ ಯಮು ಅಪಿ ನುವರಹಿಲಿ ಎನ್ನಟ ಹಿತೆನವಾದ ಆಯ್ತೇವಾಗೆದ ಕಟ್ಟ ಕಾಗೆನ ಇನ್ನವಾದ ಲಂಕಾವಟ ಆಮಮ ಅತ್ತೆಗ ಅಲ್ಲಂ ಯಮು ಅಪಿ ಡ್ರಿಂಕೊಮಲಿ ಅತಿ ವೆನ ಕಂಗೊಯಾಟ ಹದಲಾದೆನ್ನ ಅನ್ನಟ ಸರಜಾತಿ ಯಾಲಟ ಕಿಹಿಲ್ಲ ತುರುಳುವೆಲ ಅಪಿ ಬಲಮುದ ಕ್ಯಾಲೇ ಅಲಿ ರಸ್ನೆಟ ಒಯಾಟ ಇಂದಮ ಬೆರಿನಂ ಯಮು ಅಪಿ ನುವರಹಿಲಿ ಹಿತ ವೆನೆನವಾದ ಏಕ ತನ ನೇವಾಗೆದ ಲಸನ ಕೊಳ್ಳೋ ಇನ್ನವಾದ ಇನ್ನೇ ತನಿಯಂದ ಕೌರು ನೇನೇದ ತಾಮ ವಿನಸತ್ ನೇನೇದ ಪಿಟರಟ ಕಿಯಾಟ ಮಟನ ನೋಯಾವ ಅಮತಕ ಉನೆ ನಮ್ಮೆ ಎಲ್ವತುರತ್ ಮಮ ಡಿವಲ ವಿಸತ್ ನಂ ಕಿಸಿ ದಿನ ವಿವೇನ ಫೇಸ್ಬುಕ್ ಕೆ ಕೆಲ್ಲೋ ಎಕ್ಕಲ ಮಮ ನಂ ಚಾಟ್ ಕಲೇನ ಅನೆ ಅಹಕ್ ಕೆರಲ ಮಮ ಕೆಲ್ಲೋ ದಿಹಾನ ಕಿಸಿ ದಿನ ವೆಲುವೇನ ಯಮು ಅಪಿ ನುವರಹಿಲಿ